ದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಹಲಸಿರಿ ಹಲಸಿರಿ. ಕೇಳಿ ಕಾರ್ಯಕ್ರಮ ಹಲಸಿರಿ ಹಲಸಿರಿ ಹಲಸಿರಿ ಹಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದ ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆಲೂಗಡ್ಡೆ ಬೆಳೆ ಹಾಸನ ಜಿಲ್ಲೆಯ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿತ್ತು. ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಸಾಗುವಳಿಯನ್ನು ಕೂಡ ಮಾಡಲಾಗ್ತಾ ಇತ್ತು. ಆದರೆ ಬದಲಾದಂತಹ ಕಾಲಮಾನದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯನ್ನು ಬೆಳೆಯುವ ಕೃಷಿಕರ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಹಾಗೆಯೇ ಚಳಿಗಾಲದಲ್ಲಿ ಬೆಳೆಯುವವರ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಯಾರಿಗೆ ಒಳ್ಳೆಯ ಬೆಲೆ ದೊರೆತಾ ಇರಲಿಲ್ವೋ ಅಂಥವರು ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆಯನ್ನು ಮಾಡಿಕೊಂಡು ಆ ಸಂದರ್ಭದಲ್ಲಿ ಒಂದಷ್ಟು ಬೆಲೆಯನ್ನು ಪಡೆದುಕೊಳ್ತಾ ಇದ್ರು. ಅದೇ ರೀತಿಯ ಪ್ರವೃತ್ತಿ ಇವತ್ತಿಗೂ ಕೂಡ ಮುಂದುವರೆದಿದೆ. ನಮ್ಮ ಹಾಸನ, ಹೊಳೆನರಸೀಪುರ, ದುದ್ದ, ಅರಸೀಕೆರೆ, ಬೇಲೂರು ಈ ಭಾಗಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಚಳಿಗಾಲದಲ್ಲಿ ಆಲೂಗೆಡ್ಡೆ ಬೆಳೆಯನ್ನು ಬೆಳೆಯಲಾಗುತ್ತೆ. ಈ ಚಳಿಗಾಲದಲ್ಲಿ ಬೆಳೆದಂತಹ ಆಲೂಗೆಡ್ಡೆ ಬೆಳೆಗೆ ಈಗಲೂ ಕೂಡ ಉತ್ತಮವಾದಂತಹ ಧಾರಣೆ ದೊರಕ್ತಾ ಇದೆ. ಈ ಚಳಿಗಾಲದಲ್ಲಿ ಬೆಳೀತಕ್ಕಂತಹ ಆಲೂಗೆಡ್ಡೆ ಬೆಳೆ ಏನಿದೆಯೋ ಈ ಸಂದರ್ಭದಲ್ಲಿ ಒಂದಷ್ಟು ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ ಇದ್ದರೂ ಕೂಡ ಕೆಲವೊಂದು ರೋಗಗಳು ಹಿಂದಿನಿಂದಲೂ ಕೂಡ ಬಾಧಿಸಿಕೊಂಡು ಬರ್ತಾ ಇದ್ದಾವೆ, ಈಗಲೂ ಕೂಡ ಬಾಧಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಚಳಿಗಾಲದ ಆಲೂಗೆಡ್ಡೆ ಬೆಳೆಯನ್ನು ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳು ಯಾವ್ಯಾವು, ಅದನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರು ಹಾಗೂ ವಿಜ್ಞಾನಿಗಳಾದ ಡಾಕ್ಟರ್ ವೈಎಸ್ ಮಹೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಸನ ಜಿಲ್ಲೆ ಈಗಾಗಲೇ ಹೇಳಿದ ಹಾಗೆ ಆಲೂಗೆಡ್ಡೆ ಬೆಳೆಯುವಂತಹ ಒಂದು ಪ್ರಮುಖವಾದಂತಹ ಜಿಲ್ಲೆ. ಮುಂಗಾರು ಹಂಗಾಮು ಹಾಗೂ ಚಳಿಗಾಲದಲ್ಲಿ ಇಲ್ಲಿ ಆಲೂಗೆಡ್ಡೆಯನ್ನ ಬೆಳೆಯಲಾಗುತ್ತೆ. ಬೇಸಿಗೆಯಲ್ಲಿಯೂ ಕೂಡ ಕೆಲವೊಂದು ಕೃಷಿಕರು ಬೆಳೆಯುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಈ ಚಳಿಗಾಲದಲ್ಲಿ ಏನು ಆಲೂಗೆಡ್ಡೆ ಬೆಳೆಯನ್ನು ಬೆಳೀತಾರೋ ಅದರ ಮಹತ್ವದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಮುಖ್ಯವಾಗಿ ಏನು ಆಲೂಗೆಡ್ಡೆ ಜಿಲ್ಲೆ ಅದು ಚಳಿಗಾಲದ ಬೆಳೆ ಅಂತಾನೆ ಗುರುತಿಸ್ಕೊಂಡಿರೋದು. ಮುಂಗಾರಿನಲ್ಲಿ ಬೆಳಿತೀವಿ. ಅದೇ ರೀತಿ ಹಾಸನದಲ್ಲಿ ನಾವು ಹಿಂಗಾರಿನಲ್ಲೂ ಸಹ ಆಲೂಗೆಡ್ಡೆನೆ ಬೆಳಿತೀವಿ. ಅದಲ್ದಾನೆ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂಗಾರಿನಲ್ಲಿ ಅಥವಾ ಚಳಿಗಾಲದಲ್ಲಿ ಹೆಚ್ಚಾಗಿ ಆಲೂಗೆಡ್ಡೆನೆ ಬೆಳಿತಾರೆ. ಅಂದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 1ನೇ ತಾರೀಕಿಂದ ಅವರು ನಾಟಿ ಮಾಡ್ತಾರೆ. ಹಾಸನದಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕೊನೆಯವರೆಗೂ ಸಹ ನಾವು ಆಲೂಗೆಡ್ಡೆನ ನಾಟಿ ಮಾಡ್ತೀವಿ. ಇನ್ನೊಂದೇನಂದ್ರೆ ನಾವು ಈ ಚಳಿಗಾಲದಲ್ಲಿ ನಾವು ಆಲೂಗೆಡ್ಡೆನ ಬೆಳೆದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಆಲೂಗೆಡ್ಡೆ ಚಳಿಗಾಲದ ಬೆಳೆ ಆಗಿರೋದ್ರಿಂದ ರಾತ್ರಿಯ ಉಷ್ಣಾಂಶ 15 ಕಡಿಮೆ ಆಗುತ್ತೆ. ಅದರಿಂದ ಚೆನ್ನಾಗಿ ಗಡ್ಡೆ ಕಟ್ಟಿ ರೈತರಿಗೆ ಒಳ್ಳೆ ಇಳುವರಿ ಸಿಗುತ್ತೆ. ಮತ್ತೆ ಈ ಚಳಿಗಾಲದಲ್ಲಿ ರೈತರಿಗೆ ಚೆನ್ನಾಗಿ ದಾಣೆ ಸಿಗುತ್ತೆ ಮತ್ತೆ ರೈತರು ಸಹ ಬಹಳ ಖುಷಿಯಾಗಿರ್ತಾರೆ. ಇದಿಷ್ಟು ಇದರ ಮಹತ್ವ ಅಂತ ಅಂದ್ರೆ ಚಳಿಗಾಲದಲ್ಲಿ ಏನು ಆಲೂಗಡ್ಡೆಯನ್ನು ಬೆಳೆಯಲಾಗುತ್ತೋ ಇದಕ್ಕೆ ಒಳ್ಳೆ ಧಾರಣೆ ಸಿಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಯಾರೆಲ್ಲ ಆಲೂಗಡ್ಡೆ ಬೆಳೆಯನ್ನು ಬೆಳೀತಾರೋ ಅವರೆಲ್ಲರಿಗೂ ಕೂಡ ಬಹುತೇಕ ಉತ್ತಮವಾದಂತಹ ಧಾರಣೆ ದೊರಕುತ್ತೆ, ಅವರ ಕೈ ತುಂಬ ಹಣವೂ ಕೂಡ ಸಿಗುತ್ತೆ. ಈ ಚಳಿಗಾಲದಲ್ಲಿಯೂ ಕೂಡ ಒಂದಷ್ಟು ರೋಗ ಮತ್ತು ಕೀಟಗಳು ಇದನ್ನು ಬಾಧಿಸುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ರೋಗ ಹಾಗೂ ಕೀಟದ ಬಾಧೆ ಒಂದಷ್ಟು ಕಡಿಮೆ ಇರುತ್ತೆ ಬೇರೆ ಬೆಳೆಗಳಿಗೆ ನಾವು ನೋಡಿದಾಗ. ಆಲೂಗಡ್ಡೆಯಲ್ಲಿಯೂ ಕೂಡ ಕಡಿಮೆ ಇದೆ, ಆದರೂ ಕೂಡ ಕೆಲವೊಂದು ಬಾಧಿಸುತ್ತೆ. ಯಾವೆಲ್ಲ ರೋಗಗಳು ಈ ಒಂದು ಸಂದರ್ಭದಲ್ಲಿ ಬಾಧಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಚಳಿಗಾಲದಲ್ಲಿ ಏನಾಗುತ್ತಂದ್ರೆ ಮುಂಗಾರು ಹಂಗಾಮಿನಲ್ಲಿ ಬರುವಂತಹ ರೋಗಗಳು ಏನು ಬರ್ತಾವಲ್ಲ, ಬಟ್ ಅದರದ ಒಂದು ಪ್ರಭಾವ ಕಡಿಮೆ ಇರ್ತದೆ. ಅದರಲ್ಲೂ ಸಹ ಕಡೆಯ ಹಂಗಾಮಿ ರೋಗ ಬಹಳ ಕಡಿಮೆ ಬರ್ತದೆ. ಬಟ್ ಅದ್ಬಿಟ್ರೆ ನಮಗೆ ಮೊದಲ ಹಂಗಾಮಿ ರೋಗ ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಬರ್ತದೆ. ಯಾಕಂದ್ರೆ ಚಳಿಗಾಲದಲ್ಲಿ ಏನಾಗುತ್ತಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ರಾತ್ರಿ ಕಡಿಮೆ ಇರುತ್ತೆ, ಮತ್ತೆ ಬೆಳಗಿನ ಉಷ್ಣಾಂಶ ಜಾಸ್ತಿ ಇರುತ್ತೆ, ಮತ್ತೆ ಒಣ ಹವೆ ಇರುತ್ತೆ. ಈ ಒಂದು ಹಾಟ್ ಹ್ಯೂಮಿಡ್ ವೆದರ್ ಅಂತ ಹೇಳ್ತೀವಿ. ಈ ಒಂದು ವಾತಾವರಣದಲ್ಲಿ ಮೊದಲ ಅಂಗಮರಿ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತದೆ. ಅದಲ್ಲದೆ ಇನ್ನೊಂದು ರೋಗ ಏನಂದ್ರೆ, ಬೆಳಗಿನ ಜಾವದಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಮಣ್ಣಿನ ಒಂದು ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅಂತ ಒಂದು ಸಮಯದಲ್ಲಿ ಈ ಕಾಂಡ ಸೊರಗು ರೋಗ ಅಥವಾ ದುಂಡಾಣ ಸೊರಗು ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಚಳಿಗಾಲದಲ್ಲಿ. ರೋಗದಲ್ದೇ ಮತ್ತೆ ಬೇರೆ ಬೇರೆ ತರಹ ಕೀಟಗಳು ಸಹ ಏನಂದ್ರೆ, ನಾವು ನವೆಂಬರ್ಲ್ಲಿ ಏನು 1ನೇ ತಾರೀಕಲ್ಲಿ ನಾವು ಏನು ನಾಟಿ ಮಾಡಿದ್ರೆ ನವೆಂಬರ್ 30 ಅಥವಾ ಡಿಸೆಂಬರ್ಗೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇರ್ತದೆ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ. ಆದ್ರಿಂದ ರಸ ಇರುವ ಕೀಟಗಳಾದ ಏನು ಸಸ್ಯ ಏನು ಥ್ರಿಪ್ಸ್ ಮತ್ತೆ ಬಿಳಿನೊಣ ಮತ್ತೆ ನುಸಿ ಇದ್ರದ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ. ಇದಲ್ದೇ ಇನ್ನೊಂದು ನಾವು ಗಡ್ಡೆ ಕೊರೆಗಳು ಅಂತ ಹೇಳ್ತೀವಿ, ಅದು ಸಹ ಈ ಒಂದು ಚಳಿಗಾಲದಲ್ಲಿ ಬೆಳೆಯನ್ನ ಬೆಳೆದ್ರೆ ಎಸ್ಪೆಷಲಿ ನಮ್ಗೆ ಜನವರಿ ತಿಂಗಳಲ್ಲಿ ಗಡ್ಡೆ ಮೀಡಿಯಂ ಸೈಜ್ ಬಂದಾಗ ಗಡ್ಡೆ ಕೊರೆಗೊಳ್ಳುವ ಅದ್ರದ್ದು ಪ್ರಭಾವ ಜಾಸ್ತಿ ಆಗುತ್ತೆ. ಈಗ ಒಂದೊಂದೇ ರೋಗ ಹಾಗೂ ಕೀಟಗಳನ್ನ ಅವು ಹೇಗೆ ಬಾಧಿಸುತ್ತೆ, ಅದರ ಲಕ್ಷಣಗಳು ಏನಿರುತ್ತೆ, ಏನ್ ತೊಂದರೆ ಮಾಡುತ್ತೆ ಮತ್ತು ಅದನ್ನ ನಿರ್ವಹಣೆ ಮಾಡುವಂತದ್ದು ಹೇಗೆ ಅನ್ನುವಂತ ವಿಚಾರಗಳನ್ನ ನಾವು ತಿಳಿದುಕೊಳ್ಳೋಣ. ತಾವಾಗ್ಲೇ ಹೇಳಿದ್ರಿ ಈ ಕಡೆಯ ಅಂಗಮಾರಿ ರೋಗ ಅನ್ನುವಂಥದ್ದು ಕೂಡ ಚಳಿಗಾಲದಲ್ಲಿ ಬರುತ್ತೆ, ಅದರ ಪ್ರಮಾಣ ಒಂದಷ್ಟು ಕಡಿಮೆ ಇರುತ್ತೆ ಅಂತ ಹೇಳಿ. ನಮ್ಮ ಹಾಸನ ಜಿಲ್ಲೆಯ ಆಲೂಗಡ್ಡೆ ಬೆಳೆಯನ್ನ ಬಹುತೇಕ ಬೆಳೆಯದ ಹಾಗೆ ಮಾಡಿದಂತಹ ಒಂದು ರೋಗ ಅಂತ ಹೇಳಿದ್ರೆ ಈ ಕಡೆಯ ಅಂಗಮಾರಿ ರೋಗ ಅನ್ನುವಂಥದ್ದು. ಇದು ಈ ಮುಂಗಾರು ಹಂಗಾಮಿನಲ್ಲಿ ಏನು ಆಲೂಗಡ್ಡೆಯನ್ನ ಬೆಳೀತಾರೋ ಕೃಷಿಕರು ಆ ಸಂದರ್ಭದಲ್ಲಿ ಹೆಚ್ಚಾಗಿ ಬರತಕ್ಕಂತಹ ಒಂದು ರೋಗ. ಈ ಕಡೆಯ ಅಂಗಮಾರಿ ರೋಗ ಚಳಿಗಾಲದ ಬೆಳೆಗಳಲ್ಲಿ ಯಾವಾಗ ಬರುವಂತಹ ಸಾಧ್ಯತೆ ಇರುತ್ತೆ, ಅದರ ಲಕ್ಷಣಗಳು ಏನಿರುತ್ತೆ, ಯಾಕೆ ಬರುತ್ತೆ ಮತ್ತು ಅದರ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಈ ಚಳಿಗಾಲದಲ್ಲಿ ಏನಾಗುತ್ತಂದ್ರೆ, ಕಡೆಯ ಅಂಗಮಾರಿ ರೋಗದ ಬೇಕಾದಂತ ಅವಶ್ಯಕತೆ ಏನಂದ್ರೆ, ರಾತ್ರಿಯ ಒಂದು ಉಷ್ಣಾಂಶ 15 ಡಿಗ್ರಿಯಿಂದ ಕಡಿಮೆ ಆಗಬೇಕು ಮತ್ತೆ ಎಲೆಗಳ ಮೇಲೆ ನೀರಿನ ಅಂಶ ಇರಬೇಕು. ಯಾಕಂದ್ರೆ ಈ ಚಳಿಗಾಲದ ಏನಾಗುತ್ತೆ, ನಮಗೆ ಜಾಸ್ತಿ ಮಂಜು ಬೀಳುತ್ತೆ, ಮಂಜು ಬಿದ್ದಾಗ ಎಲೆ ಮೇಲೆ ಅದನ್ನು ತಿರ್ಗ ರಾತ್ರಿ ಉಷ್ಣಾಂಶ ಕಡಿಮೆ ಇದ್ದಾಗ ಶಿಲೀಂಧ್ರಕ್ಕೆ ಬಹಳ ಒಂದು ಅತ್ಯವಶ್ಯಕವಾದ ಕಂಡೀಷನ್ ಸಿಕ್ಕದಂಗೆ ಆಗುತ್ತೆ. ಆದ್ರಿಂದ ಈ ರೋಗ ಫಸ್ಟ್ ಕಾಣಿಸ್ಕೊಳ್ಳುತ್ತೆ. ಮೊದಲು ಮುಖ್ಯವಾಗಿ ಏನಾಗುತ್ತೆ, ಎಲೆಗಳ ಮೇಲೆ ಒಂದು ಏನು ಮಂಜು ಬಿದ್ದಾಗ ಏನಾಗುತ್ತೆ, ಶಿಲೀಂಧ್ರ ಬಂದು ಅಟ್ಯಾಕ್ ಮಾಡುತ್ತೆ. ಮಾಡಿ ಏನಾಗುತ್ತೆ, ಮೊದಲು ನಾವು ನೀರಿನಲ್ಲಿ ತೊಯ್ದಂತಹ ಚಿಕ್ಕಗಳು ನಾವು ಎಲೆಗಳ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ತೇವೆ. ಅದು ಹೆಚ್ಚಾಗಿ ಏನಂದ್ರೆ, ಎಲೆಯ ತುದಿ ಭಾಗದಿಂದ ಮಧ್ಯದ ಭಾಗಕ್ಕೆ ಹಬ್ಕೊಂಡೋಗುತ್ತೆ ಮತ್ತೆ ನಾವು ಎಲೆಯ ಕೆಳಭಾಗದಲ್ಲಿ ಸಹ ನಾವು ಬಿಳಿಯ ಬಣ್ಣದ ಬೂಸ್ಟ್ ಅನ್ನು ನೋಡಬಹುದು. ಅದು ಶಿಲೀಂಧ್ರ ಕಣಗಳು. ಕ್ರಮೇಣ ಏನು ಉಷ್ಣಾಂಶ ಕಡಿಮೆ ಆಗ್ತಾ ಇದ್ರೆ ಮತ್ತೆ ರೋಗದ ತೀವ್ರತೆ ಜಾಸ್ತಿ ಆದಿದ್ದಂಗೆ ಎಲೆಗಳ ಪೂರ್ತಿ ಭಾಗ ಸಹ ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆಗಳನ್ನ ಅಳದನೆ ಇದು ಕಾಂಡದ ಭಾಗದ ಮೇಲೂ ಸಹ ನಾವು ಏನು ಎಲೆಗಳ ಮೇಲೆ ನೋಡದಂತಹ ಚುಕ್ಕೆಗಳನ್ನ ಸಹ ನೋಡಬಹುದು. ಇದನ್ನ ನಾವು ಚಳಿಗಾಲದಲ್ಲಿ ನಾವು ಬಹಳ ಸುಲಭವಾಗಿ ನಾವು ಹತೋಟಿ ಮಾಡಬಹುದು. ಯಾಕಂದ್ರೆ ಮುಂಗಾರು ಹಂಗಾಮಿನಲ್ಲಿ ಮಳೆ ಬರ್ತದೆ, ತುಂತುರು ಮಳೆ ಇರ್ತದೆ, ಹಂಗಾಗಿ ರೋಗನ ನಾವು ಹತೋಟಿ ಮಾಡಬೇಕಾದ್ರೆ ಔಷಧಿ ಹೊಡಿಬೇಕಾಗುತ್ತೆ. ಆವಾಗ ಮಳೆ ಬಂದಾಗ ಮಳೆಗೆ ಎಲ್ಲ ಉದುರೋಗುತ್ತೆ ಔಷಧಿ. ಬಟ್ ಈ ಹಿಂಗಾರು ಹಂಗಾಮಲ್ಲಿ ಏನಂದ್ರೆ ನಮ್ಗೆ ಅದ್ರದೊಂದು ಸಮಸ್ಯೆ ಇರೋದಿಲ್ಲ. ಹಂಗಾಗಿ ನಮ್ಮ ಮೋಡದ ವಾತಾವರಣ ಇದೆ ಅಥವಾ ಮಂಜು ಜಾಸ್ತಿ ಬೀಳ್ತಾ ಇದೆ ಅಂತ ತಿಳ್ಕೊಂಡು ನಾವು ನಾಟಿ ಮಾಡಿ 25 ದಿನಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ಮ್ಯಾಂಕಜಬ್ ಅಂತೇಳಿ ಅದು ಸ್ಪರ್ಶ ಶಿಲೀಂಧ್ರ ನಾಶಕ ಅದನ್ನ 1 ಲೀಟರ್ಗೆ 3 ಗ್ರಾಂ ಅಂತೆ ಸಿಂಪಡಣೆ ಮಾಡಬೇಕು. ತದನಂತರ ನಾವು 10 ದಿನಗಳ ಅಂತರದಲ್ಲಿ ರೋಗ ಬಾಧೆಯನ್ನ ನೋಡಿಕೊಂಡು ಸ್ಪರ್ಶ ಶಿಲೀಂಧ್ರ ನಾಶಕಗಳನ್ನ ಉಪಯೋಗ ಮಾಡಬೇಕು. ಅದರಲ್ಲಿ ಸ್ಪರ್ಶ ಶಿಲೀಂಧ್ರ ನಾಶಕಗಳು ಸಹ ನಾವು ಯಾವಾಗಲೂ ನಾವು ಕಾಂಬಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಂದ್ರೆ 2 ಶಿಲೀಂಧ್ರ ನಾಶಕಗಳು ಒಟ್ಟಿಗೆ ಇರ್ತವೆ, ಅದರಲ್ಲಿ ಒಂದು ಸ್ಪರ್ಶ ಮತ್ತೆ ಅಂತರಬ್ಬಿ ಅಂತದನ್ನ ನಾವು ಉಪಯೋಗ ಮಾಡಬೇಕಾಗುತ್ತೆ. ಅದರಲ್ಲಿ ಏನಂದ್ರೆ ನಾವು ಮೊದಲ ಸಿಂಪಡಣೆಯಾಗಿ ನಾವು ಡೈ ಮತ್ತೆ ಮಾರ್ಫ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 1 ಗ್ರಾಮ್ ಜೊತೆ ಮ್ಯಾಂಕಜಬ್ 3 ಗ್ರಾಮ್ ಅಂತ ಸಿಂಪಡಣೆ ಮಾಡಬೇಕು. ತದನಂತರ ಮತ್ತೆ ನಾವು ರೋಗ ಉಲ್ಬಣಗೊಂಡಲ್ಲಿ ಇನ್ನೊಂದು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕವಾದ ಫೆಮ್ಯಾಕ್ಸಿಡೋನ್ ಅಂತ ಹೇಳ್ತೀವಿ, ಫೆಮ್ಯಾಕ್ಸಿಡೋನ್ ಜೊತೆಗೆ ಸೈಮಾಕ್ಸಿನಿಲ್ ಅದನ್ನ 1 ಲೀಟರ್ಗೆ 1 ml ಅಂತ ನಾವು ಸಿಂಪಡಣೆ ಮಾಡಬೇಕು. ಇದಲ್ದೇ ಇನ್ನೊಂದು ಅಂತರ್ವ್ಯಾಪಿ ಶಿಲೀಂಧ್ರ ನಾಶಕವಾದ ನಾವೇನಂತ ಇಲ್ಲಿ ಅದನ್ನ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಬ್ರಾಂಡ್ ನೇಮ್ ಇರುತ್ತೆ, ನಾವೇನ್ ಮಾಡಬೇಕು ಬರೀ ಔಷಧಿಯ ಹೆಸರಷ್ಟೇ ಹೇಳ್ತೀವಿ, ಸೈಮಾಕ್ಸಿನಿಲ್ ಪ್ಲಸ್ ಮ್ಯಾಂಕೋಜಬ್ ಅಂತೇಳಿ ಅದನ್ನ 1 ಲೀಟರ್ಗೆ 3 ಗ್ರಾಮ್ ನಂತೆ ಸಿಂಪಡಣೆ ಮಾಡಿದ್ರೆ ನಾವು ಚಳಿಗಾಲದಲ್ಲಿ ಮೊದಲ ಅಂಗಮಾರಿ ರೋಗನ ಬಹಳ ಸುಲಭವಾಗಿ ಹತೋಟಿ ಮಾಡಬಹುದು. ಇದಲ್ದೇ ರೈತರು ಏನ್ ಮಾಡಬಹುದು, ರೋಗ ತಡೆದುಕೊಳ್ತುವಂತ ತಳಿಗಳಿದಾವಲ್ಲ ಕುಫ್ರಿ ಹಿಮಾಲಿನ ರೈತರು ಬೆಳೆಯಬಹುದು. ಹೀಗೆ ಈ ಕಡೆಯ ಅಂಗಮಾರಿ ರೋಗ ಅನ್ನುವಂಥದ್ದನ್ನ ಚಳಿಗಾಲದಲ್ಲಿ ಬೆಳೆಯುವಂತಹ ಆಲೂಗಡ್ಡೆ ಬೆಳೆಯಲ್ಲಿ ನಾವು ನಿರ್ವಹಣೆಯನ್ನ ಮಾಡಬಹುದು. ಇನ್ನು ಈ ಮೊದಲ ಅಂಗಮಾರಿ ರೋಗ, ಈ ಮೊದಲ ಅಂಗಮಾರಿ ರೋಗವು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಮೊದಲ ಅಂಗಮಾರಿ ರೋಗ ಏನಾದ್ರೆ ಹಿಂಗಾರ ಹಂಗಾಮಿನಲ್ಲಿ ಏನಾಗುತ್ತೆ, ನಮ್ಗೆ ಏನು ದಿನದ ಒಂದು ಉಷ್ಣಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಇಮ್ಯುನಿಟಿ ಅಂತ ಹೇಳ್ತೀವಿ ಅಂದ್ರೆ ತೇವಾಂಶನೂ ಜಾಸ್ತಿ ಇರುತ್ತೆ. ಅಂತ ಭಾಗದಲ್ಲಿ ನಾವು ಈ ಮೊದಲ ಅಂಗಮಾರಿ ನೋಡ್ತೀವಿ. ಇದೇನಿಲ್ಲ, ಸುಲಭವಾಗಿ ನಾವು ಗುರುಸಬಹುದು. ಎಲೆಗಳ ಮಧ್ಯಭಾಗದಲ್ಲಿ ನಿಮ್ಗೆ ಕಂದು ಬಣ್ಣ ಚುಕ್ಕೆಗಳಿರ್ತವೆ. ವಾತಾವರಣದಲ್ಲಿ ತೇವಾಂಶ ಅಥವಾ ಅದ್ರದ್ದೇನು ಕಂಡೀಷನ್ ಜಾಸ್ತಿ ಆದಂಗೆ ಚುಕ್ಕೆಗಳ ಗಾತ್ರ ಹೆಚ್ಚಾಗುತ್ತೆ. ಮತ್ತೇನಂದ್ರೆ ಹೆಚ್ಚಾಗಿ ಅದು ರೈತರಿಗೆ ಹಾನಿ ಉಂಟು ಮಾಡೋದಿಲ್ಲ. ಇದನ್ನ ಬಹಳ ಸುಲಭವಾಗಿ ಹತೋಟಿ ಮಾಡಬಹುದು. ಯಾವ್ದಾರ ಒಂದು ಸ್ಪರ್ಶ ಶಿಲೀಂಧ್ರನಾಶಕ ಅಂದ್ರೆ ಮ್ಯಾಂಕಜಬ್, ಅದನ್ನ ನಾವು 1 ಲೀಟರ್ಗೆ 3 ಗ್ರಾಮ್ ಅಂತ ಸಿಂಪಡಣೆ ಮಾಡಬಹುದು. ಅದು ಇಲ್ಲಾಂದ್ರೆ ನಮ್ಮ ಕ್ಲೋರೋಥಲನಿಲ್ ಅಂತೇಳಿ ಅದೊಂದು ಸ್ಪರ್ಶ ಶಿಲೀಂಧ್ರನಾಶಕ, ಅದನ್ನು ಸಹ ನಾವು 1 ಲೀಟರ್ 7 ಗ್ರಾಮ್ ಅಂತ ಸಿಂಪಡಣೆ ಮಾಡಿದ್ರೆ ಬಹಳ ಸುಲಭವಾಗಿ ನಮ್ಮ ಮೊದಲ ಅಂಗಮಾರಿ ರೋಗವನ್ನ ಹತೋಟಿ ಮಾಡಬಹುದು. ಈ ಕಡೆಯ ಅಂಗಮಾರಿ ಮತ್ತೆ ಮೊದಲ ಅಂಗಮಾರಿ ಅಂತೇಳಿ ಯಾಕೆ ಕರೀತಾರೆ, ಇವೆರಡಕ್ಕೂ ಏನು ವ್ಯತ್ಯಾಸ? ಮೊದಲ ಅಂಗಮಾರಿ ರೋಗದಲ್ಲಿ ಏನಾಗುತ್ತೆ, ನಮ್ಮ ಬಳಿ ಎಲೆ ಚುಕ್ಕೆಗಳು ಅಷ್ಟೇ ಕಾಣಿಸ್ತೇವೆ ಎಲೆ ಮಧ್ಯಭಾಗದಲ್ಲಿ, ಮತ್ತೆ ಸುತ್ತ ನಮಗೆ ಒಂದು ಹಳದಿ ಬಣ್ಣ ಇರ್ತದೆ, ಗಾತ್ರ ಸಣ್ಣ ಇರ್ತದೆ. ಬಟ್ ಕಡೆಯ ಅಂಗಮಾರಿ ರೋಗ ಏನಂದ್ರೆ ಅದು ಎಲೆ ತುದಿಯಿಂದ ಶುರುವಾಗುತ್ತೆ, ಮತ್ತೆ ಮಧ್ಯ ನರದ ಕಡೆಗೆ ಹೋಗುತ್ತೆ. ಮತ್ತೆ ಇದರಲ್ಲಿ ಎಲೆಗಳೆಲ್ಲ ಸುಟ್ಟಂಗಾಗುತ್ತೆ, ಸುಟ್ಟಂಗಾಗಿ ಮತ್ತೆ ಎಲೆಗಳ ತಳಭಾಗದಲ್ಲಿ ನಾವು ಬೂಸ್ಟ್ ನೋಡಬಹುದು. ಬಟ್ ಆದರೆ ಮೊದಲ ಅಂಗಮಾರಿ ರೋಗದಲ್ಲಿ ಎಲೆ ಚುಕ್ಕೆ ಇರ್ತದೆ, ಮತ್ತೆ ಎಲೆ ಚುಕ್ಕೆ ಒಣಗದಂಗೆ ಏನಾಗುತ್ತೆ, ಎಲೆ ಚುಕ್ಕೆ ಮಧ್ಯ ಭಾಗ ಉದುರೋಗುತ್ತೆ, ಉದುರೋಗಿ ಅದಕ್ಕೆ ಅದು ಖಾಲಿ ಭಾಗ ಆಗುತ್ತೆ. ಅದಕ್ಕೆ ನಾವು ಇದನ್ನ ಬರ್ಡ್ ಐ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ ಮೊದಲ ಅಂಗಮಾರಿ ರೋಗನ. ಇನ್ನು ಸೊರಗು ರೋಗ, ಇದು ಕೂಡ ಬಾಧಿಸುತ್ತೆ. ಯಾವ ಸಂದರ್ಭದಲ್ಲಿ ಬರುತ್ತೆ, ಇದರ ನಿರ್ವಹಣೆಯನ್ನ ಮಾಡುವಂತದ್ದು ಹೇಗೆ? ಸೊರಗು ರೋಗ ಅಂತ ಹೇಳ್ತೀವಿ ನಾವು, ಆಲೂಗಡ್ಡೆಯಲ್ಲಿ ದುಂಡಾಣುವಿಂದ ಬರುತ್ತೆ, ಅದು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಎಲ್ಲ ತರಕಾರಿ ಬೆಳೆಗಳನ್ನು ಸಹ ಬರ್ತದೆ. ಹಿಂಗಾರು ಹಂಗಾಮಲ್ಲಿ ಹೆಚ್ಚಾಗಿ ಏನಕ್ಕೆ ಬರ್ಕಂದ್ರೆ ಮಧ್ಯಾಹ್ನದ ಒಂದು ಉಷ್ಣಾಂಶ ಜಾಸ್ತಿ ಆಗುತ್ತೆ, ಆದಾಗ ಮಣ್ಣಿನ ಒಂದು ಉಷ್ಣಾಂಶ ಜಾಸ್ತಿ ಆಗುತ್ತೆ, 25 ಡಿಗ್ರಿಗಿಂತ ಜಾಸ್ತಿ ಹೋಗುತ್ತೆ. ಅಂತ ಒಂದು ವಾತಾವರಣದಲ್ಲಿ ಈ ದುಂಡಾಣು ಕಣಗಳು ಹೆಚ್ಚಾಗಿ ಏನಂದ್ರೆ ಉಬ್ಬಣ ಆಗ್ತವೆ. ಇದು ಲಕ್ಷಣ ಹೇಗಂದ್ರೆ ನಾವು ಇದನ್ನ ನಾವು ಬೆಳೆ ಹಾಕಿ 25 ದಿನದವರೆಗೂ ನಮಗೆ ರೋಗದ ಲಕ್ಷಣಗಳು ಕಾಣಿಸೋದಿಲ್ಲ. 20 ದಿನ ಆದ್ಮೇಲೆ ಅಥವಾ ನಾವು ಮೊದಲೇ ನಾವು ಏನು ದಿಂಡೇರಿಸ್ತೀವಿ ಗೊಬ್ಬರ ಕೊಟ್ಟು, ಅವಾಗ ಏನಾದರೂ ನೇಗಿಲಿಂದ ಆಲೂಗಡ್ಡೆ ಸಸಿಗಳಿಗೆ ಗಡ್ಡೆಗಳಿಗೆ ಅಥವಾ ಸಸಿಗಳಿಗೆ ಏನಾದರೂ ಗಾಯ ಆದಾಗ ಈ ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಏನಾಗುತ್ತೆ, ನೀರು ಹರಿಯುವಂತಹ ಏನು ಭಾಗ ಏನಿದೆಯಲ್ಲ, ನಾವು ಏನು ಫ್ಲೋಯಮ್ ಅಥವಾ ಜೈಲಮ್ ಅಂತ ಹೇಳ್ತೀವಿ, ಅದನ್ನ ಬ್ಲಾಕ್ ಮಾಡೇ ಆಗುತ್ತೆ. ನೀರು ಹೋಗ್ದಂಗೆ ಮಾಡುತ್ತೆ. ಆವಾಗ ಕ್ರಮೇಣವಾಗಿ ನೀರು ಕಡಿಮೆ ಆದ ಯಾವ ತರ ಕಾಣಿಸುತ್ತೆ ಆ ತರ ಗಿಡ ಸೊರಗ್ತಾ ಇರುತ್ತೆ. ಕ್ರಮೇಣ 1-3 ದಿನದಲ್ಲಿ ಏನಾಗುತ್ತೆ, ಗಿಡ ಪೂರ್ತಿ ಸೊರಗೋಗ್ಬಿಡುತ್ತೆ. ಬಟ್ ಹಸಿರಾಗಿ ಇರ್ತದೆ, ಬಟ್ ಒಣಗಿರಲ್ಲ. ಒಂದು 5 ದಿನ ಬಿಟ್ಟಾದ್ಮೇಲೆ ಏನಾಗುತ್ತೆ, ಪೂರ್ತಿ ಒಣಗೋಗ್ಬಿಡ್ತದೆ. ಅದಕ್ಕೆ ನಾವು ಇದನ್ನ ಹಸಿರು ಕೊಳೆ ರೋಗ ಅಂತ ಹೇಳ್ತೀವಿ, ಅಥವಾ ನಾವು ಇನ್ನೊಂದು ಹೇಳ್ತೀವಿ ಗ್ರೀನ್ ವಿಲ್ಟ್ ಅಂತ ಹೇಳ್ತೀವಿ, ಅಥವಾ ಗ್ರೀನ್ ವಿಲ್ಟ್ ಅಥವಾ ಕ್ಯೂಕ್ ವಿಲ್ಟ್ ಅಂದ್ರೆ ಬೇಗ ಸಸಿಗಳು ಸತ್ತೋಗ್ಬಿಡ್ತದೆ. ಇದರಲ್ಲಿ ಇದು ಹೆಚ್ಚಾಗಿ ಏನಂದ್ರೆ ಮಣ್ಣಿನಿಂದ ಬರುವಂತ ರೋಗ, ಮತ್ತೆ ರೋಗ ಸಹಿತ ಒಂದು ಏನು ಗಡ್ಡೆಗಳನ್ನ ಉಪಯೋಗ ಮಾಡಿದಾಗ ಬರ್ತದೆ. ಈ ರೋಗ ನಾವು ಹತೋಟಿ ಮಾಡ್ಬೇಕಂದ್ರೆ ನಾವು ಸಮಗ್ರ ರೋಗ ಹತೋಟಿ ಪದ್ಧತಿನ ನಾವು ಅನುಸರಿಸಬೇಕಾಗುತ್ತೆ. ಯಾಕಂದ್ರೆ ಇದು ಮುಖ್ಯವಾಗಿ ಬೀಜ ಮತ್ತೆ ಮಣ್ಣಿನಿಂದ ಬರುತ್ತೆ. ಅದಕ್ಕೆ ಮೊದಲು ನಾವು ಏನ್ ಮಾಡಬೇಕು, ಬೀಜೋಪಚಾರ ಮಾಡಬೇಕಾಗುತ್ತೆ. ಬೀಜೋಪಚಾರ ಏನಂದ್ರೆ ನಾವು ಶಿಲೀಂಧ್ರ ನಾಶಕ ಜೊತೆಗೆ ಒಂದು ದುಂಡಾಣು ನಾಶಕವಾದ ಸ್ಟ್ರೆಪ್ಟೋಸೈಕ್ಲಿನ್ ಸಲ್ಫೇಟ್ ಅಂತ ಹೇಳ್ತೀವಿ, ಅದನ್ನ 1/2 ಗ್ರಾಂನಂತೆ ದ್ರಾವಣ ಮಾಡ್ಕೊಂಡು ಕನಿಷ್ಠ ಪಕ್ಷ ಒಂದು 10 ನಿಮಿಷ ನಾವು ಬೀಜನ ಅದ್ದಿ ಆಮೇಲೆ ನಾಟಿ ಮಾಡಬೇಕು. ಜೊತೆಗೆ ನಾವು ಕುಯ್ದ ಒಂದು ಗಡ್ಡೆಗಳನ್ನ ನೆರಳಿನಲ್ಲಿ ಕಡಿಮೆ ಅಂದ್ರೆ 1 ವಾರ ಒಣಗಿಸ್ಬೇಕು. ಒಣಗಿಸಿ ಆಮೇಲೆ ನಾವು ಗಡ್ಡೆನ ನಾಟಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಕುಯ್ದಾದಾಗ ಏನಾಗುತ್ತೆ, ಗಡ್ಡೆ ಗಾಯ ಆಗಿರ್ತದೆ. ಮಣ್ಣಿನಲ್ಲಿ ಏನಾದರೂ ದುಂಡಾಣುಗಳ ಕಣ ಇದ್ರೆ ಸುಲಭವಾಗಿ ಅದನ್ನ ಎಂಟ್ರಿ ಆಗಿ ರೋಗ ಬರೋ ಚಾನ್ಸಸ್ ಇರುತ್ತೆ. ಜೊತೆ ಇನ್ನೊಂದು ಏನ್ ಮಾಡ್ಬೇಕು, ಈ ವರ್ಷ ಒಂದು ಮುಂಗಾರು ಹಂಗಾಮಿನಲ್ಲಿ ಅಥವಾ ಹಿಂಗಾರು ಹಂಗಾಮಿನಲ್ಲಿ ರೋಗ ಕಾಣಿಸ್ಕೊಂಡಾಗ ಏನಾಗುತ್ತೆ, ನೆಕ್ಸ್ಟ್ ಕಡಿಮೆ ಅಂದ್ರೆ 2-3 ವರ್ಷ ನೀವು ತರಕಾರಿಗೆ ಸೇರಿದಂತ ಬೆಳೆಗಳು ಅಥವಾ ಆಲೂಗೆಡ್ಡೆ ಮೆಣಸಿನಕಾಯಿ ಟೊಮೆಟೊ ಮತ್ತೆ ಕುಂಬಳ ಜಾತಿ ಬೆಳೆಗಳನ್ನ ಯಾವುದೇ ಕಾರಣಕ್ಕೂ ಬೆಳೆಕ ಹೋಗ್ಬಾರ್ದು. ಬೆಳೆದ್ರೆ ಏನಾಗುತ್ತೆ, ಇನ್ನು ರೋಗ ಉಲ್ಬಣ ಜಾಸ್ತಿ ಆಗುತ್ತೆ. ಅದ್ರ ಬದಲು ಕೃಷಿ ಬೆಳೆಗಳು ಏನಂದ್ರೆ ರಾಗಿ ಮುಸ್ಕಿನ ಜೋಳ ಮತ್ತೆ ಇನ್ನೊಂದು ದ್ವಿದಳ ಧಾನ್ಯಗಳು ಹಸಿರೆಲೆ ಗೊಬ್ಬರ ಇದನ್ನ ನಾವು ಸರಿಯಾಗಿ 2-3 ವರ್ಷ ನಾವು ಬೆಳೆದ್ರೆ ಏನಾಗುತ್ತೆ, ದುಂಡಾಣಿಗಳ ಕಣಗಳು ಕಡಿಮೆ ಆಗಿ ರೋಗದ ಬಾಧೆ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಬೆಳೆಯನ್ನು ಬೆಳಿಬೇಕಾದ್ರೆ ಏನಾದರೂ ರೋಗ ಕಾಣಿಸ್ಕೊಂತು ಸುರುಗ್ತಾ ಇರಬೇಕು. ಆವಾಗ ಏನು ಮಾಡ್ಬೇಕು, ನಾವು ಕಾಪರ್ ಆಸ್ಟಿಕ್ ಕ್ಲೋರೈಡ್ 3 ಗ್ರಾಮು ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ 1/2 ಗ್ರಾಮು ಮತ್ತೆ ಬ್ಲೀಚಿಂಗ್ ಪೌಡ್ರು ಅದನ್ನು ಒಂದು 2-3 ಗ್ರಾಮ್ ಹಾಕೊಂಡು ದ್ರಾವಣ ಮಾಡ್ಕೊಂಡು ರೋಗ ಮುಂದ ಗಿಡಗಳಿಗೆ ನೀವು ಕನಿಷ್ಠ ಪಕ್ಷ 1/2 ಇಂದ 1 ಲೀಟರ್ನ ಸುರಿಬೇಕಾಗುತ್ತೆ. ಸುರಿದಾಗ ಏನಾಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾ ಕಣಗಳು ಸತ್ತೋಗುತ್ತೆ ಮತ್ತೆ ರೋಗ ಹರಡೋದು ಕಡಿಮೆ ಆಗುತ್ತೆ. ಜೊತೆಗೆ ಏನ್ ಮಾಡ್ಬೇಕು, ನಾವು ನಾಟಿ ಮಾಡ್ಬೇಕಂದ್ರೆ ಸೂಡಮಾನಸು ಟೈಕೋಡರ್ಮ ಬ್ಯಾಸಿಲಸ್ ಇಂತ ಒಂದು ಸೂಕ್ಷ್ಮಾಣ ಜೀವಿಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಈ ರೋಗನ ನಾವು ಸಮಗ್ರವಾಗಿ ಹತೋಟಿ ಮಾಡಬಹುದು. ಯಾವುದೇ ಒಂದು ವೆರೈಟಿ ತಳಿಗಳು ಈ ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿಲ್ಲ. ಬಟ್ ಹೋದ ವರ್ಷ ನಾವು ಒಂದು ಪ್ರಯೋಗ ಮಾಡಿದೀವಿ, ಕೇಂದ್ರೀಯ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಸಿಂಬಳದಿಂದ ಒಂದು ಬೀಜ ಕೊಟ್ಟು ಆ ಬೀಜ 95-96% ಈ ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಇನ್ನೊಂದು 2-3 ವರ್ಷದಲ್ಲಿ ರೈತರಿಗೆ ಬೆಳೀಲಿಕ್ಕೆ ಆ ತಳಿಯನ್ನ ಬಿಡುಗಡೆ ಮಾಡ್ತಾರೆ. ಇದೇನು ಸೊರಗು ರೋಗದ ಒಂದು ಹತೋಟಿ ಕ್ರಮ. ಇದಿಷ್ಟು ಚಳಿಗಾಲದಲ್ಲಿ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ವಿವಿಧ ರೋಗಗಳು ಬಹಳ ಪ್ರಮುಖವಾಗಿ ಮೂರು ರೋಗಗಳು ಬಾಧಿಸುತ್ತೆ. ಕಡೆಯ ಅಂಗಮಾರಿ, ಮೊದಲ ಅಂಗಮಾರಿ ಹಾಗೂ ಸೊರಗು ರೋಗ. ಯಾವ ಸಂದರ್ಭದಲ್ಲಿ ಬರುತ್ತೆ, ಯಾಕೆ ಬರುತ್ತೆ, ಮತ್ತೆ ಇದು ಬಂದಂತಹ ಸಂದರ್ಭದಲ್ಲಿ ಹೇಗೆ ಇದರ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿದುಕೊಂಡ್ವಿ. ಇನ್ನು ಈ ಚಳಿಗಾಲದ ಆಲೂಗಡ್ಡೆಯನ್ನ ಅನೇಕ ಕೀಟಗಳು ಕೂಡ ಬಾಧಿಸುತ್ತೆ ಅನ್ನುವಂಥದ್ದನ್ನ ಪ್ರಾರಂಭದಲ್ಲೇ ತಾವು ತಿಳಿಸ್ಕೊಟ್ರಿ. ಅದರಲ್ಲಿ ಬಹಳ ಪ್ರಮುಖವಾಗಿ ರಸ ಹೀರ್ತಕ್ಕಂತಹ ಕೀಟಗಳು, ಇದು ಯಾವಾಗ ಬರುವಂತಹ ಸಾಧ್ಯತೆ ಇರುತ್ತೆ, ಏನು ಲಕ್ಷಣಗಳು ಗೋಚರಿಸುತ್ತೆ, ಇದರ ನಿರ್ವಹಣಾ ಕ್ರಮಗಳು ಹೇಗೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಮುಖ್ಯವಾಗಿ ಆಲೂಗಡ್ಡೆ ಬೆಳೆಗಳಲ್ಲಿ ರೈತರು ಹಾಸನದಲ್ಲಿ ಏನ್ ಮಾಡ್ತಾರೆ, ನವೆಂಬರ್ 1ನೇ ತಾರೀಕಿಂದ ಆಗ್ತಾರೆ ಏನು ಚಳಿಗಾಲದ ಬೆಳೆಗಾಗಿ. ನವೆಂಬರ್ ಕೊನೆ ಅಥವಾ ಡಿಸೆಂಬರ್ 15ನೇ ತಾರೀಕು ಆದ್ಮೇಲೆ ಏನಾಗುತ್ತೆ, ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ ಉಷ್ಣಾಂಶ ಜಾಸ್ತಿ ಆದಂಗೆ ಯಾವುದೇ ಬೆಳೆ ಆದರೂ ಅಷ್ಟೇ ರಸವಿರೋ ಕೀಟಗಳ ಒಂದು ಸಂಖ್ಯೆ ಹೆಚ್ಚಾಗುತ್ತೆ. ಅದರಂತೆ ಈ ಆಲೂಗಡ್ಡೆಯಲ್ಲಿ ಸಹ ರಸವಿರೋ ಕೀಟಗಳು ಮೊದಲನೇದಾಗಿ ಏನಂದ್ರೆ ನಾವು ಎಫಿಡ್ಸ್ ಅಂತ ಹೇಳ್ತೀವಿ, ಅಂದರೆ ಸಸ್ಯ ಏನು ಇದರೊಂದು ಅಭಾವ ಜಾಸ್ತಿ ಆಗುತ್ತೆ. ಬಟ್ ಇದು ಅಭಾವದಿಂದ ಯಾವುದೇ ಒಂದು ಸಸ್ಯಗಳ ಒಂದು ಲಕ್ಷಣದಲ್ಲಿ ಯಾವುದೋ ಒಂದು ಕಾಣಿಸಲ್ಲ. ಬಟ್ ಇವು ರಸ ಇರ್ತಾ ಇರ್ತವೆ, ಮತ್ತೆ ಒಂದು PVX ಅಥವಾ ಪೊಟೆಟೊ ವೈರಸ್ X ಅಂತೇಳಿ ಅಥವಾ ಪೊಟೆಟೊ ವೈರಸ್ Y, ಈ ವೈರಸ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತವೆ. ಜೊತೆಗೆ ಇನ್ನೊಂದು ಏನಾದ್ರೆ ಇನ್ನೊಂದು ರಸ ಇರೋ ಕೀಟ ಬಿಳಿ ನೋಣ ಅಂತೇಳಿ ಅದು ಸಹ ರಸ ಇರ್ತದೆ. ಜೊತೆಗೆ ಥ್ರಿಪ್ಸ್ ನುಸಿ ಅಂತ ಹೇಳ್ತೀವಿ, ಅದು ಸಹ ಎಲೆಯ ತಳಭಾಗದಲ್ಲಿ ರಸ ಇರ್ತಾ ಇರ್ತವೆ. ಇದರಿಂದ ಏನಾಗುತ್ತೆ, ಎಲೆಗಳ ಒಂದು ಗಾತ್ರ ಕಡಿಮೆ ಆಗುತ್ತೆ, ಮತ್ತೆ ಎಲೆಗಳ ಒಂದು ಗಾತ್ರವಾಗಲಿ ಅಥವಾ ಮತ್ತೆ ಗಿಡದ ಒಂದು ಎತ್ತರ ಕಡಿಮೆ ಆಗುತ್ತೆ, ಮತ್ತೆ ಎಲೆಗಳೆಲ್ಲ ಮುದುಡಿ ಒಂದು ಬ್ರಿಟ್ಲಿಂಗ್ ಅಂತಾರೆ, ಅಂದ್ರೆ ಎಲೆ ಮುರಿದೋಗುತ್ತೆ. ಮತ್ತೆ ಜೊತೆಗೆ ಏನಾಗುತ್ತೆ, ಯಾವುದೇ ಒಂದು ಕೀಟ ರಸ ಇರೋ ಕೀಟ ಆಗಲಿ ಆಲೂಗಡ್ಡೆಯಲ್ಲಿ ಇವೆಲ್ಲ ಏನ್ ಮಾಡ್ತವೆ, ವೈರಸ್ ವಾಹಕಗಳಾಗಿ ಕೆಲಸ ಮಾಡ್ತವೆ. ಅಂದ್ರೆ ವೈರಸ್ ರೋಗನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತೇವೆ. ಅದರಲ್ಲಿ PVX ಅಂತ PVY ಅಂತೇಳಿ ವೈರಸ್ ಇದಾವೆ, ಇದನ್ನ ಹರ್ಕೊಂಡು ಹೋಗುತ್ತೆ. ಇದೇ ಪ್ರಮುಖವಾಗಿ ನಾವು ಆಲೂಗಡ್ಡೆಗೆ ರಸ ಇರೋ ಕೀಟಗಳಿಂದ ಆಗುವಂತ ತೊಂದರೆ. ರಸ ಇರೋ ಕೀಟಗಳನ್ನು ಸಹ ನಾವು ಹತೋಟಿ ಮಾಡಬೇಕಂದ್ರೆ ಇವನು ಸಹ ನಾವು ಸಮಗ್ರ ಹತೋಟಿ ಕ್ರಮ ಅನುಸರಿಸಬೇಕಾಗುತ್ತೆ. ಮೊದಲನೇದಾಗಿ ಏನ್ ಮಾಡ್ಬೇಕು, ನಾವು ಆಲೂಗಡ್ಡೆ ಬೆಳೆಯುವ ಒಂದು 15 ದಿನ ಮೊದಲನೇ ಸುತ್ತ ನಾವು ಒಂದು 2-3 ಸಾಲು ಉದ್ದದ ಬೆಳೆ ಅಂದ್ರೆ ಮುಸ್ಕಿನ ಜೋಳ ಆಗ್ಲಿ ಅಥವಾ ಸಜ್ಜೆ ಆಗ್ಬೋದು, ಬಿಳಿ ಜೋಳ ಇದನ್ನ ಹಾಕ್ಬೇಕಾಗುತ್ತೆ. ಇದನ್ನ ತಡೆ ಬೆಳೆಯಾಗಿ ಹಾಕಿದ್ರೆ ಈ ರೋಗ ವಾಹಕಗಳು ಏನು ಕೀಟ ಓಡಾಡೋದು ಕಡಿಮೆ ಆಗುತ್ತೆ, ತಡೆ ಆಗುತ್ತೆ. ಹಂಗಾಗಿ ಇದನ್ನ ಹತೋಟಿ ಮಾಡಬಹುದು. ಇನ್ನೊಂದು ನಾವು ಒಂದು ತಾಕಿನಲ್ಲಿ ಏನ್ ಮಾಡ್ಬೇಕು, ಅಲ್ಲಲ್ಲಲ್ಲೇ ನಾವು 1 ಎಕರೆಗೆ 10 ನಂಬರ್ನಂತೆ ಹಳದಿ ಮತ್ತೆ ನೀಲಿ ಅಂಟು ಬೆಲೆಯನ್ನು ಹಾಕ್ಬೇಕಾಗುತ್ತೆ. ಇದನ್ನ ಹಾಕಿದಾಗ ಏನಾಗುತ್ತೆ, ಹುಳುಗಳು ಬಂದು ಅಂಟ್ಕೊಂತವೆ, ಅಂಟ್ಕೊಂಡಾಗ ನಾವು ಚೆಕ್ ಮಾಡಬೇಕು ಎಷ್ಟು ಹುಳುಗಳು ಅಂಟಿದೆ ಅದ್ರ ಮೇಲೆ ಅಂತ. ಅದ್ರ ಮೇಲೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕಾಗತ್ತೆ. ಕೊನೆಯ ಒಂದು ಅಂಗವಾಗಿ ಏನ್ ಮಾಡ್ಬೇಕು, ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಅದರಲ್ಲೂ ಸಹ ನಾವು ಏನು ಈ ರಸ ಇರೋ ಕೀಟಗಳಿಗೆ ಅಂತೇರಾಪಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ಏನಾಗುತ್ತೆ, ನಾವು ಇಮಿಡಾಕ್ಲೋಪಿಟ್ ಅಂತ ಹೇಳ್ತೀವಿ, ಅದು 1 ಲೀಟರ್ಗೆ 1/2 ml, ಅದಲ್ದೇ ಥೈಯೋಮೆಥಾಕ್ಸಾಮ್ ಅದು 1 ಲೀಟರ್ಗೆ 1/2 gram, ಅದು ಸಹ ನಮ್ಗೆ ಅಂತೇರಾಪಿ ಕೀಟನಾಶಕ. ಇದು ಇಲ್ಲ ಅಂದ್ರೆ ನಾವು ಡೈಫಿನ್ಥೆರಾನ್ ಅಂತ ಹೇಳ್ತೀವಿ, ಅದನ್ನ 1 ಲೀಟರ್ಗೆ 1 gram ಅಂತ ನಾವು ಸಿಂಪಡಣೆ ಮಾಡಿದ್ರೆ ಈ ರಸ ಹೀರಿಯ ಕೀಟಗಳನ್ನು ನಾವು ಬಹಳ ಸುಲಭವಾಗಿ ಹತೋಟಿ ಮಾಡಬಹುದು. ಹೀಗೆ ರಸ ಹೀರ್ತಕ್ಕಂಥ ಕೀಟಗಳನ್ನ ನಾವು ನಿಯಂತ್ರಣವನ್ನ ಮಾಡಬಹುದು. ಇನ್ನು ಈ ಹೇನು ಅಥವಾ ಮೈಟ್ಸ್ ಅನ್ನುವಂಥದ್ದು ಕೂಡ ಹೆಚ್ಚಾಗಿ ಕಾಡುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಾವು ತಿಳಿಸಿದ್ರಿ. ಹೇನು ಯಾವಾಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ, ಯಾವ ಹಂತದಲ್ಲಿ ಬರುತ್ತೆ, ಇದನ್ನ ನಾವು ನಿರ್ವಹಣೆ ಮಾಡುವಂಥದ್ದು ಹೇಗೆ? ಈ ಆಲೂಗಡ್ಡೆ ಬೆಳೆಗಳಲ್ಲಿ ನಾವೇನು ಮೈಟ್ಸ್ ಅಂತ ಹೇಳ್ತೀವಿ, ಇದು ಹೆಚ್ಚಾಗಿ ಒಂದು 40 ದಿನದ ಮೇಲೆ ಜಾಸ್ತಿ ಕಾಣಿಸ್ಕೊಳುತ್ತೆ. ಅದು ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಇದ್ರ ಒಂದು ಬಾಧೆ ಜಾಸ್ತಿ. ಈ ರೈತರು ಹೇಳ್ತಾ ಇರ್ತಾರೆ ಕರಿಕಡ್ಡಿ ರೋಗ ಅಂದ್ರೆ ಅದು ಮೈಟ್ಸ್, ಅದು ರೋಗ ಅಲ್ಲ, ಅದು ಗಿಡ ಏನೋ ಕೀಟಗಳ ಒಂದು ರಸ ಹೀರಿ ಅದು ಲಕ್ಷಣ ಆತರ ಆಗುತ್ತೆ. ಇದು ಮುಖ್ಯವಾಗಿ ಎಲೆಗಳ ತಳಭಾಗದಲ್ಲಿ ರಸ ಇರ್ತಾ ಇರ್ತವೆ. ಕ್ರಮೇಣ ಅದು ಏನು ನುಸಿಯ ಸಂಖ್ಯೆ ಹೆಚ್ಚಾದಂಗೆ ಏನಾಗುತ್ತೆ, ಎಲೆಯ ಒಂದು ಗಾತ್ರ ಕಡಿಮೆ ಆಗಿ ಎಲೆ ಸುಟ್ಟಂಗಾಗುತ್ತೆ. ಕ್ರಮೇಣ ಕಾಂಡ ಎಲ್ಲ ಸುಟ್ಟಂಗಾಗಿ ಪೂರ್ತಿ ಗಿಡನೇ ಸುಟ್ಟೋಗ್ಬಿಡುತ್ತೆ. ಅಂದ್ರೆ ಕರಿ ಕಡ್ಡಿ ಆಗುತ್ತೆ, ಅಂದ್ರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅದಕ್ಕೆ ರೈತರು ಏನ್ ಮಾಡ್ತಿದ್ರೆ ಕರಿ ಕಡ್ಡಿ ರೋಗ ಅಂತ ಹೇಳ್ತಾರೆ. ಇದನ್ನ ಹೆಚ್ಚಾಗಿ ನಾವು ಹಿಂಗಾರಾಮಲ್ಲಿ ನೋಡ್ಕೊಂತೀವಿ. ಇದನ್ನ ನಾವು ಹೇಗೆ ಹತೋಟಿ ಮಾಡಬಹುದು, ನುಸಿನ ಇದಕ್ಕೆ ನಾವು ಹತೋಟಿ ಮಾಡ್ಬೇಕಂದ್ರೆ ನುಸಿನಾಶಕ ಅಂತೇಳಿ ಸಿಗ್ತವೆ. ಅದ್ರಲ್ಲಿ ಒಂದು ಹಳೆಯ ಒಂದು ಔಷಧಿ ಇದೆ ಡೈಕೋಫಾಲ್ ಅಂತೇಳಿ, ಅದು 1 ಲೀಟರ್ಗೆ 7 ml ಹಂಗೆ ಸಿಂಪಡಣೆ ಮಾಡ್ಬೇಕು. ಅದು ಇಲ್ಲ ಅಂದ್ರೆ ನಮ್ಗೆ ಇನ್ನೊಂದು ಮ್ಯಾಜಿಸ್ಟರ್ ಅಂತ ಸಿಗುತ್ತೆ. ಮ್ಯಾಜಿಸ್ಟರ್ ಅದು 1 ಲೀಟರ್ಗೆ 7 ml ಹಂಗೆ ಸಿಂಪಡಣೆ ಮಾಡ್ಬೇಕು. ಅದು ಇಲ್ಲಾಂದ್ರೆ ಪೆನ್ ಪೆರಾಕ್ಸಿಮೇಟ್ ಅದು ಸಹ ಅಂತ್ಯರಾಪಿ ನುಶಿನಾಶಕ, ಅದನ್ನು ಸಹ ನಾವು 1 ಲೀಟರ್ 2 ml ಹಂಗೆ ಸಿಂಪಡಣೆ ಮಾಡಿದ್ರೆ ನುಶಿನ ನಾವು ಬಹಳ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಈ ಥ್ರಿಪ್ಸ್ ಕೂಡ ಬಾಧಿಸುತ್ತೆ ಅಲ್ವಾ? ಥ್ರಿಪ್ಸ್ಗೂ ಸಹ ಬಾಧುತ್ತೆ. ಅದ್ರ ಜೊತೆಗೆ ಬಿಳಿ ನೋಣದ ಬಾಧೆಯೂ ಕೂಡ ಇರುತ್ತೆ. ಹೌದೌದು. ಇನ್ನು ಈ ಗಡ್ಡೆ ಕೊರಕ ಒಂದು ಸಮಸ್ಯೆ ಅಂತ ಹೇಳಿದ್ರಿ. ಈ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಇದರದ್ದು ಸಮಸ್ಯೆ ಜಾಸ್ತಿ ಆಗುತ್ತೆ, ನಾನು ಅಂದ್ಕೊಳ್ತೇನೆ. ಇದು ಯಾವ ಕಾರಣದಿಂದ ಬರುತ್ತೆ, ಏನು ಲಕ್ಷಣಗಳಿರುತ್ತೆ, ಮತ್ತೆ ಇದರ ನಿರ್ವಹಣೆ ಹೇಗೆ? ಆಲೂಗಡ್ಡೆ ಬೆಳೆಯಲ್ಲಿ ಮುಖ್ಯವಾಗಿ ಬೇರೆ ಕೀಟ ಮತ್ತು ರೋಗಕ್ಕಿಂತ ಹಿಂಗಾರು ಹಂಗಾಮಿನಲ್ಲಿ ಮತ್ತು ಬೇಸಿಗೆಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಹೆಚ್ಚಾಗಿ ಬಸ್ಸೋದು ಏನಿದು ಗಡ್ಡೆ ಕೊರೆಗಳು. ಅದನ್ನು ಹೆಚ್ಚಾಗಿ ರೈತರು ಈ ಭಾಗದಲ್ಲಿ ಕುಟ್ಟೆ ಅಂತ ಹೇಳ್ತಾರೆ. ಏನಾಗುತ್ತಂದ್ರೆ ಬೆಳೆ ಹಾಕಿ 25 ದಿನಕ್ಕೆ ನಾವು ತೋಟದಲ್ಲಿ ಒಳಗಡೆ ಹೋದಾಗ ಹುಯಿ ಅಂತ ಹುಳುಗಳು ಆರ್ತವೆ. ಅವು ಏನಂದ್ರೆ ಗಡ್ಡೆ ಕೊರೆಗಳು ಒಂದು ಪ್ರೌಢ ಕೀಟ. ಹೆಂಗೆ ನಮ್ಗೆ ಕೋಸ್ ಬೆಳೆದಾಗ ಏನ್ ಪತಂಗ ಬರುತ್ತಲ್ಲ ಅದೇ ರೀತಿ ಅದೇ ಜಾತಿಗೆ ಸೇರಿದಂತ ಇದು ಕೀಟ ಜಾಸ್ತಿ ಬರ್ತದೆ. ಪ್ಲಸ್ ಇವೇನ್ ಮಾಡ್ತಾರೆ, ಕೀಟಗಳು ಎಲೆಗಳ ಮೇಲೆ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಟ್ಟು ಅದು ಮರಿಯಾಗಿ ಅದು ಸಹ ನಾವು ಆ ಎಲೆಗಳ ಮೇಲೆ ಸಣ್ಣ ಸಣ್ಣ ಒಂದು ಗವಿಗಳ ತರ ಮಾಡುತ್ತೆ. ಅಂದ್ರೆ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತೀವಿ, ನಾವು ಸಣ್ಣ ಟನಲ್ಸ್ ಅಂತ ಹೇಳ್ತೀವಿ. ಸಣ್ಣ ಟನಲ್ಸ್ ಇರ್ತದೆ, ಎಲೆ ಮಧ್ಯದಲ್ಲಿ ಇರ್ತದೆ. ನಾವು ಅದನ್ನ ಶೀಲ್ ನೋಡಿದಾಗ ಸಣ್ಣ ಮರಿ ಇರುತ್ತೆ. ಅದು ಮರಿ ಏನ ಕ್ರಮೇಣ ಏನಾಗುತ್ತೆ, ಗಡ್ಡೆ ಕಟ್ಟಿದಾಗ ಗಡ್ಡೆ ಒಳಗಡೆ ಹೋಗಿ ಗಡ್ಡೆನ ಕೊರಿತಿದೆ. ಕೊರೆದು ಏನ್ ಮಾಡುತ್ತೆ, ಅದರೊಳಗಡೆ ಇರುವಂತ ಒಂದು ಗಡ್ಡೆ ಒಂದು ಭಾಗವನ್ನ ತಿಂದತ್ತೆ. ಅದು ಕ್ರಮೇಣ ಏನಾಗುತ್ತೆ, ವಾತಾವರಣ ಉಷ್ಣಾಂಶ ಜಾಸ್ತಿ ಆದಾಗ ಮತ್ತೆ ನೀರು ಕಮ್ಮಿ ಕೊಟ್ಟಾಗ ಅದು ಏನು ಬಾಧೆ ಜಾಸ್ತಿ ಆಗುತ್ತೆ. ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾವು ಗಡ್ಡೆನ ಹೊರಗಡೆ ತೆಗೆದಾಗ ಎಲ್ಲ ಕುಟ್ಟೆ ಆಗಿರ್ತದೆ, ಅಂದ್ರೆ ಎಲ್ಲ ತೂತ್ ತೂತು ಆಗಿರ್ತದೆ. ಇದು ಮುಖ್ಯವಾಗಿ ಲಕ್ಷಣ ಏನಂದ್ರೆ ರೈತರು ಏನ್ ಮಾಡ್ತಾರೆ, ಬೇಸಿಗೆಯಲ್ಲಿ ಸರಿಯಾಗಿ ಮಣ್ಣನ್ನ ಏರ್ಸಲ್ಲ, ಅಂದ್ರೆ ದಿಂಡಿ ಏರ್ಸಿರಲ್ಲ, ಮತ್ತೆ ನೀರು ಕಡಿಮೆ ಕೊಟ್ಟಿರ್ತಾರೆ. ಅದಕ್ಕೆ ಈ ರೋಗಕ್ಕೆ ಯಾವಾಗಲೂ ನೀರು ಜಾಸ್ತಿ ಕೊಡ್ತಾ ಇರಬೇಕು, ಅವಾಗ ಇದು ಕಡಿಮೆ ಆಗುತ್ತೆ. ಇನ್ನು ಯಾವ ರೀತಿ ಹತೋಟಿ ಮಾಡಬಹುದು ಅಂದ್ರೆ, ಮುಖ್ಯವಾಗಿ ರೈತರು ಒಂದು ಟ್ರ್ಯಾಪ್ ಸಿಗುತ್ತೆ, ಪಿಟಿಎಂ ಅಂತೇಳಿ ಪೊಟೊಟೊ ಟ್ಯೂಬರ್ ಮತ್ತೆ ಟ್ರ್ಯಾಪ್ ಅಂತ ಹಾಕಿದ್ರೆ ಒಂದು ಎಕರೆಗೆ ಒಂದು 5-6 ಹಾಕಿದ್ರೆ ನಮ್ ಬೆಳೆ ಎಷ್ಟೆತ್ರ ಐತೆ ಅಷ್ಟೆತ್ರಕ್ಕೆ ಹಾಕ್ಬೇಕಾಗುತ್ತೆ. ಅವಾಗ ನಮ್ಗೆ ಎಷ್ಟು ಪತಂಗಗಳು ಬೆಳೆದು ಅಂತ ನಾವು ತಿಳ್ಕೊಬೇಕು. ತಿಳ್ಕೊಂಡು ಬಟ್ ಈ ಪತಂಗಗಳನ್ನ ನಾವು ಹತೋಟಿ ಮಾಡಕ್ ಆಗಲ್ಲ, ಯಾವ್ದೇ ಔಷಧಿ ಇಲ್ಲ, ಬರೀ ನಾವು ಮರಿ ಹುಳಕ್ಕಷ್ಟೇ ಸಿಂಪಡಣೆ ಮಾಡ್ಬೇಕು. ಮರಿ ಹುಳ ನಾವು ಕಂಡಾದ ತಕ್ಷಣ ನೀವು ಅದಕ್ಕೆ ಏನು ಔಷಧಿ ಬರುತ್ತಂದ್ರೆ ಇಮಮೆಕ್ಟಿನ್ ಬೆಂಜವೇಟ್ ಅಂತ ಬರ್ತದೆ. ಅದು ಜೋಳ ಬೆಳೆಯೋ ರೈತರಿಗೆ ಗೊತ್ತಿರ್ತದೆ. ಅದು 1 ಲೀಟರ್ಗೆ 1/2 ಗ್ರಾಮ್ ಅಂತ ನೀವು ಸಿಂಪಡಣೆ ಮಾಡ್ಬೇಕು. ಅದಿಲ್ಲ ಅಂದ್ರೆ ನಿಮ್ಗೆ ಲ್ಯಾಮ್ಡಾ ಶೈಲಿತ್ರ ಅಂತ ಹೇಳ್ತೀವಿ, ಕರಾಟೆ ಅಂತ. ಅದನ್ನ ನೀವು 1 ಲೀಟರ್ಗೆ 2 ml ನಂಗೆ ಸಿಂಪಡಣೆ ಮಾಡಿದ್ರೆ ಈ ಮರಿಗಳು ಎಲ್ಲೆಲ್ಲಿ ಇರುತ್ತೆ ಅವೆಲ್ಲನೂ ನಾವು ಸಾಯಿಸಬಹುದಾಗುತ್ತೆ. ತದನಂತರ ನಾವು ಯಾವುದೇ ಒಂದು ಔಷಧಿ ಯೂಸ್ ಮಾಡ್ದೇನೆ ನಾವು ಅಥೋರಿಟಿ ಮಾಡ್ಬೇಕಂದ್ರೆ ರೈತರು ಮುಖ್ಯವಾಗಿ ಚೆನ್ನಾಗಿ ಮಣ್ಣು ಎರಿಸಬೇಕು. ಅಥವಾ 2 ಸರಿ ಆದ್ರೂ ತೊಂದರೆ ಇಲ್ಲ, 60 ದಿನಕ್ಕೆ ಒಂದ್ಸರಿ ಬೇಕಾದ್ರೆ ಮಣ್ಣು ಎರಿಸಬಹುದು. ಜೊತೆಗೆ ನೀವು ಕಾಲದಲ್ಲಿ ನೀರು ಬೆಳೆದಕ್ಕಿಂತ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅದನ್ನ ಅಳವಡಿಸ್ಬಿಟ್ಟು 7 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ನೀವು ನೀರು ಹಾಯಿಸ್ತಾ ಇದ್ರೆ ನೀರನ್ನ ಬಿಡ್ತಾ ಇರೋ ಸ್ಪ್ರಿಂಕ್ಲರ್ ಅಲ್ಲಿ, ಇದರ ಒಂದು ಬಾಧೆ ಬಹಳ ಕಡಿಮೆ ಆಗುತ್ತೆ. ಔಷಧಿ ಮಾತ್ರ ಅದು ಇಮಮೆಕ್ಟಿನ್ ಬೆಂಜೇಟ್ ಸ್ಪ್ರೇ ಮಾಡಬಹುದು. ಅದರಿಂದ ನಾವು ಒಂದು ನೀರು ಜಾಸ್ತಿ ಕೊಡೋದು, ಜೊತೆಗೆ ಸರಿಯಾಗಿ ಮಣ್ಣು ಎರಿಸೋದು ಮತ್ತು ಇಮಮೆಕ್ಟಿನ್ ಬೆಂಜೇಟ್ ಅದು ನೀವು ಕಾಲಕಾಲ ತಕ್ಕಂತೆ ಸಿಂಪಡಣೆ ಮಾಡ್ತಾ ಇದ್ರೆ ನಾವು ಏನು ಈ ಗಡ್ಡೆ ಕರಿಗಳ ಬಾಧೆನ ನಾವು ಕಡಿಮೆ ಮಾಡಬಹುದು. ಹೀಗೆ ಈ ಚಳಿಗಾಲದ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ಗಡ್ಡೆ ಕೊರಕ ಅನ್ನುವಂಥದ್ದು ಏನಿದೆಯೋ ಅದನ್ನ ಈ ಎಲ್ಲ ಕ್ರಮಗಳನ್ನು ಅನುಸರಿಸುವ ಮೂಲಕ ನಾವು ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂಥದ್ದು. ಇದಿಷ್ಟು ಚಳಿಗಾಲದ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ವಿವಿಧ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಚಳಿಗಾಲದ ಆಲೂಗಡ್ಡೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹಾಸನ ರೈತರಿಗೆ ಏನೋ ಒಂದು ನಾನು ನಿಮ್ಗೆ ಮನದಟ್ಟು ಮಾಡ್ಕೊಡ್ತೀನಿ ಅಂದ್ರೆ, ಹೆಚ್ಚಾಗಿ ರೈತರು ಏನ್ ಮಾಡ್ತಾರೆ, ಮುಂಗಾರಿನಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ ಅಂತೇಳಿ ರೈತ ಹೆಚ್ಚಾಗಿ ಹಾಕ್ತಾರೆ. ಬಟ್ ಆವಾಗ ಏನಾಗುತ್ತೆ, ವಾತಾವರಣದ ಉಷ್ಣಾಂಶ ಕಡಿಮೆ ಆಗಿ ಮಳೆ ಜಾಸ್ತಿ ಆದಾಗ ರೋಗ ಬಾಧೆ ಜಾಸ್ತಿ ಆಗುತ್ತೆ ಮತ್ತೆ ಖರ್ಚು ಜಾಸ್ತಿ ಆಗುತ್ತೆ. ಅದರಿಂದ ರೈತರು ಆದಷ್ಟು ಹಿಂಗಾರು ಹಂಗಾಮಿನಲ್ಲಿ ಅಂದ್ರೆ 1 ಅಕ್ಟೋಬರ್ 1 ತಾರೀಕಿಂದ ನೀವು ಆಲೂಗಡ್ಡೆ ನಾಟಿ ಮಾಡಿದ್ರೆ ನಿಮ್ಗೆ ಒಂದು ಮಾರ್ಕೆಟ್ನಲ್ಲಿ ಸಹ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ಜೊತೆಗೆ ಹಿಂಗಾರು ಹಂಗಾಮಿನಲ್ಲಿ ಮುಂಗಾರ ಹಂಗಾಮಿಗೆ ಹೋಯಿಸಿದ್ರೆ ಬಹಳ ನಿಮ್ಗೆ ಕೀಟ ಮತ್ತೆ ಬಾಧೆಗಳು ಕಡಿಮೆ ಸಿಗುತ್ತೆ, ಮತ್ತೆ ನಿಮ್ಗೆ ಒಳ್ಳೆ ಇಳುವರಿ ಸಹ ಈ ಒಂದು ಹಿಂಗಾರು ಹಂಗಾಮಲ್ಲಿ ಸಿಗುತ್ತೆ. ಇದರಿಂದ ನಾವು ನಮ್ದು ಒಂದು ಆಲೂಗಡ್ಡೆ ಜಾಸ್ತಿ ಬೆಳೆದು ಹಿಂಗಾರು ಹಂಗಾಮಲ್ಲಿ ರೈತರು ಒಳ್ಳೆ ಒಂದು ದರವನ್ನು ಪಡೆದು ಖುಷಿಯಾಗಿರ್ಬೋದು ಅಂತೇಳಿ ನಾನು ರೈತರಿಗೆ ಮನದಟ್ಟು ಮಾಡ್ಕೊಡ್ತೇನೆ. ಈ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ಆಲೂಗಡ್ಡೆ ಬೆಳೆ ಏನಿದೆಯೋ ಅದರ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ, ರೋಗ ಹಾಗೂ ಕೀಟಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನಗೆ ಸಂಪರ್ಕ ಮಾಡ್ಬೇಕಂದ್ರೆ ರೈತರು ಒಂದು ನಂದು ಮೊಬೈಲ್ ಸಂಖ್ಯೆ 89 71 38 30 36. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 89 71 38 30 36. ಈ ನಂಬರ್ಗೆ ನೀವು ದೂರವಾಣಿ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ನೀವು ಒಂದು ಫೋಟೋ ತೆಗೆದು ಕಳಿಸಬಹುದು. ಇಲ್ಲೂ ನಿಮ್ಗೆ ನಮ್ಮ ಸೋಮನಹಳ್ಳಿ ಕಾವಲ್ ನಿಮ್ಗೆ ಬಹಳ ಹತ್ತಿರ ಆಗುತ್ತಂದ್ರೆ ನೀವು ಅಲ್ಲಿ ನೀವು ಬೆಳಿಗ್ಗೆ 9-5 ನೀವು ಯಾವಾಗ ಬಂದ್ರು ನಾವು ಭೇಟಿ ಮಾಡಿದ್ರೆ ನಿಮ್ಗೆ ಏನು ಸಮಸ್ಯೆ ಏನೋ ಅದಕ್ಕೆ ನಿಮ್ಗೆ ಪರಿಹಾರ ಕೊಡ್ತೇವೆ. ಒಳ್ಳೆದು ಡಾಕ್ಟರ್ ವೈಎಸ್ ಮಹೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದ ಆಲೂಗಡ್ಡೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.